ನೀವು ಮಾಡ್ತಾ ಇಲ್ಲ ರೈತರು ಅಂದ್ರೆ ನಿಮ್ಮ ಮಕ್ಕಳಾದರೂ ಮಾಡಲಿ ಅಂತ ನಾವು ನಿಮಗೆ ಈ ಯೋಜನೆಯಿಂದ ಒಂದು ಎಲ್ಲ ಡೀಟೇಲ್ಸನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಆಹಾರ ಸಂಸ್ಕರಣೆ ಮಾಡಿ ಎಣ್ಣೆ ಬೀಜದ ಗಾಣಗಳು ಹಾಕ್ಕೊಂಡು ಎಣ್ಣೆಯನ್ನು ಮಾಡಿ ಮಾರಿ ಆವಾಗ ನಿಮಗೆ ಮೌಲ್ಯವರ್ಧನೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಧನ್ಯವಾದಗಳು. ಓಕೆ, ಮುಂದಿನ ಕರೆಯನ್ನು ನೋಡೋಣ. ಕಾರ್ಯಕ್ರಮ ಕೇಳ್ತಾ ಇರಿ ತಾವು. ಮುಂದಿನ ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ಕೇಳಿ, ಪ್ರಶ್ನೆ ಕೇಳಿ. ತ್ರಿಮೂರ್ತಿ ಅವರಿಗೆ ನಮಸ್ಕಾರ ಸರ್. ಹಾಂ ನಮಸ್ಕಾರ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಸರ್, ಎರಡು ಪ್ರಶ್ನೆ ಇದೆ. ಒಂದು ಅಧಿಕಾರಿಗಳಿಗೆ ಸರ್, ತಾವು 15 ಲಕ್ಷ ಸಬ್ಸಿಡಿ ಅಂತ ಹೇಳಿದ್ರಲ್ಲ, ಹೌದು, ಇದು ಯಾವ ಯಾವ ಘಟಕಗಳಿಗೆ ಅನ್ವಯಿಸ್ತದೆ ಸರ್? ತಾವು ಯಾವ್ಯಾವ ಬೆಳೆ ಬೆಳಿತೀರಲ್ಲ ಅದನ್ನ ನೋಡ್ಕೊಳ್ಳಿ ನೀವು ಮೊದ್ಲೆ. ನಂಜನಗೂಡಿನವ್ರೆ, ಯಾವ್ದು ಇಲ್ಲ ಅನ್ನೋದಿಲ್ಲ. ನೀವು ಏನ್ ಮಾಡ್ಬೇಕಂತ ಆಹಾರ ಸಂಸ್ಕರಣೆ ನಾನು ಆಗ್ಲೇ ಮಾತಾಡಿದ್ರು ಇಲ್ಲಿ ಕೇಳಿ. ರಾಜ್ಯಾದ್ಯಂತ ಒಂದೊಂದು ಜಿಲ್ಲೆಗೆ ಒಂದೊಂದು ಬೆಳೆ ಇರ್ತದೆ, ಸರ್ವರಿಗೂ ಅನುಕೂಲವಾಗಂತ ನಾನು ಕೇಳ್ತಾ ಇರೋದು ಸರ್. ಆಯ್ತು, ಒಳ್ಳೇದು. ಇಲ್ಲಿ ಕೇಳಿ, ಈಗ ಮೊದಲು ಒಂದು ಡಿಸ್ಟ್ರಿಕ್ಟ್ಗೆ ಒಂದು ಬೆಳೆಗೆ ಅಂತ ಒನ್ ODOP ಅಂತ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು. ಅದನ್ನು ಒನ್ ಡಿಸ್ಟ್ರಿಕ್ಟಲ್ಲಿ ಒಂದೇ ಪ್ರಾಡಕ್ಟ್ಗೆ ಸರಿ ಹೋಗಲ್ಲ ಅಂತ ನೀವು ಯಾರು ಯಾವ ಡಿಸ್ಟ್ರಿಕ್ಟಲ್ಲಿ ಯಾವ ಆಹಾರ ಸಂಸ್ಕರಣೆ ಘಟಕ ಹಾಕಿದ್ರು ನಾವು 15 ಲಕ್ಷವರೆಗೆ ಸಬ್ಸಿಡಿ ಕೊಡ್ತೀವಿ. ನಿಮ್ಮ ಮನಸ್ಸಲ್ಲಿ ಯಾವುದಿದೆ ಹೇಳಿ. ನಂಜನಗೂಡು ರಸಬಾಳೆಯನ್ನು ನೀವು ಅದರಿಂದ ರಸಾಯನ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಅಮೆರಿಕಕ್ಕೆ ಬರ್ತೀರಾ, ನಾವು ಕೊಡ್ತೀವಿ ನಿಮಗೆ ಅದಕ್ಕೆ 15 ಲಕ್ಷ. ಉದಾಹರಣೆ ಒಂದದು, ಅದು ಒಂದು ಉದಾಹರಣೆ. ನೀವು ಎಷ್ಟು ಬೇಕಾದ್ರೂ ಒಂದು 1,000 ಕ್ಯಾಟಗರಿ ಸಭೆ ಇಲ್ಲಿ ನಮ್ಮ ಹತ್ರ ಆಲೆ 6,000 7,000 ಜನಕ್ಕೆ ಕೊಡ್ತೀವಿ. ಎರಡನೇ ಪ್ರಶ್ನೆ ಗುರುಗಳೇ, ಅಕಸ್ಮಾನಿಗೆ ತಿಮ್ಮಪ್ಪ ಗೌಡರಿಗೆ ಸರ್, ದಯಮಾಡಿ ಅನುಪಮ ಮೀನಾಮ್ ಅವರು ಸಚಿವರುಗಳನ್ನ ಫೋನಿನ ಕಾರ್ಯಕ್ರಮಕ್ಕೆ ಕೊಡ್ತಿದ್ರು. ಇಬ್ಬರು ಸಚಿವರನ್ನ ಕೊಟ್ಟಿದ್ರೆ, ಒಬ್ರು ಆರೋಗ್ಯ ಸಚಿವರು, ಇನ್ನೊಬ್ರು ಕೃಷಿ ಸಚಿವರು. 30 ಜನ ಸಚಿವರನ್ನ ತಾವು ಕರ್ಕ ಬಂದಿಲ್ಲ. ದಯವಿಟ್ಟು ತಿಂಗಳಿಗೊಬ್ಬರನ್ನ ಕೊಡಿ ಸರ್. ಬೇರೆ ಬೇರೆ ಇಲಾಖೆಗಳದ್ದು ಸಮಸ್ಯೆಗಳಿರ್ತವೆ, ಅದರ ಬಗ್ಗೆ. ಆಯ್ತು, ನಿಮ್ಮ ಮನವಿಯನ್ನ ನಾವು ವಿಚಾರ ಮಾಡ್ತೇವೆ ಮುಂದಿನ. ಕುಮಾರ್ ಸರ್, ನನ್ನ ಮನವಿ ಆಗಿದೆ, ನಾನು ಹಿಂಗೆ ಹೇಳ್ತಾ ಇರೋ, ನೀವು ಹಿಂಗೆ ಕೇಳ್ತಾ ಇರೋದಾಗಿದೆ. ಹೊಸ ವರ್ಷದಿಂದ ದಯಮಾಡಿ ಮಾಡಿ. ಆಯ್ತು, ಮಾಡ್ತೇವೆ. ತಮ್ಮ ಆಹಾರ ಸಂಸ್ಕರಣೆ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಕಟಗೇರಿಂದ ಅಡಿಯಪ್ಪ ಅಗಲೇ ಮಾತಾಡೋದು ಸರ್. ಕೇಳಿ ಅಡಿಯಪ್ಪ ಅವರೇ. ನಾವು ಉಳ್ಳಾಗಡ್ಡಿ ಹಾಕಿದೀವಿ ಸರ್. ಹೌದು, ಈಗ ನಮ್ಗೆ ತೆಗಿಲಕ್ ಬಂದವ, ಅದನ್ನ ಹೆಂಗ್ ಸಂಸ್ಕರಣೆ ಮಾಡಬೇಕು, ಇಟ್ಕೋಬೇಕಾದ್ರಿ ನಾವು. ಈಗ ಕೇಳಿ ಕೇಳಿ, ಉಳ್ಳಾಗಡ್ಡಿ ಒನಿಯನ್ ಅದೇ ಈರುಳ್ಳಿ. ಈಗ ನೋಡಿ, ಉಳ್ಳಾಗಡ್ಡಿ ಸಂಸ್ಕರಣೆ ಅಂದ ತಕ್ಷಣ ಅದನ್ನು ಎಲ್ಲೋ ಒಂದು ಕೋಲ್ಡ್ ರೂಮಲ್ಲೋ ಇಟ್ಟು ಪ್ರಿಸರ್ವ್ ಮಾಡೋದು, ಬೆಲೆ ಬಂದಾಗ ಮಾರೋದು, ಆ ಥರದ ಅರ್ಥದಲ್ಲಿ ತಗೋಬೇಡಿ. ಅದನ್ನು ಪರಿವರ್ತಿಸ್ಬೇಕು. ಆಹಾರ ಸಂಸ್ಕರಣೆ ಈ ಉಳ್ಳಾಗಡ್ಡಿನ ನೋಡಿ, ಭಾವನಗರ ಅಂದ್ಬಿಟ್ಟು ಗುಜರಾತಲ್ಲಿ ಒಂದು 80 ಫ್ಯಾಕ್ಟ್ರಿಗಳಿವೆ. ಉಳ್ಳಾಗಡ್ಡಿನ ಡಿಹೈಡ್ರೇಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂಥದ್ದು ಬೆಳಗಾವಿನಲ್ಲಿ ಯಾರು ಮಾಡ್ತಾ ಇರೋರಿಗೆ ನಿಮ್ಮ ಬೆಳೆಯನ್ನು ಅವ್ರಿಗೆ ಕೊಟ್ಟರೆ ನಿಮಗೆ ಒಳ್ಳೆ ಬೆಲೆ ಸಿಗುತ್ತದೆ. ಅಥವಾ ನೀವೇ ಮಾಡ್ತೀರಿ ಅಂದರೆ ಡಿಹೈಡ್ರೇಟಿಂಗ್ ಯೂನಿಟ್ ಅಂತ ಮಾಡ್ತಾರೆ ಆಹಾರ ಸಂಸ್ಕರಣೆಯಲ್ಲಿ. ಅದಕ್ಕೆ ಸ್ವಲ್ಪ ನೀವು ಕೈ ಹಾಕ್ಬೋದು ಅನ್ಸುತ್ತೆ. ಅಂತದ್ದಿದ್ರೆ ನಮ್ಮ JD ಹತ್ತಾರು ಯೋಜನೆಗಳಿದ್ದಾವೆ, ತಮಗೆ ಇದು ಸಹಾಯವಾಣಿಯನ್ನು ಕೂಡ ನಾ ಹೇಳ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಕೊಡ್ತೇವೆ ಕೊಡ್ತೇವೆ. ಮುಂದಿನ ಕರೆ, ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ಭೀಮರಾಯನ್ ಅಂತ ಸರ್, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಂದ. ಹಾ ಕೇಳಿ ಸರ್, ಆಹಾರ ಸಂಸ್ಕರಣೆ ಬಗ್ಗೆ. ಹಾ, 16 ಸಂಸ್ಕರಣಾ ಘಟಕಗಳ ಸ್ಥಾಪಿಸಲಿಕ್ಕೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಹೇಳಿದ್ವಿ ಸರ್. ಶಿವಕುಮಾರ್ ಅವರು ಹೇಳಿ ಸರ್ ಸ್ವಲ್ಪ. ಆಹಾರ ಸಂಸ್ಕರಣೆ ಅಂತ ಅಂದರೆ ಒಂದೇ ಬೆಳೆಗಾಗಲಿ ಸೀಮಿತ ಅಲ್ಲ ಇದು. ನಿಮ್ಮ ಪ್ರದೇಶದಲ್ಲಿ ಯಾವ ಬೆಳೆಯನ್ನು ನೀವು ಬೆಳಿತೀರೋ ಆ ಬೆಳೆಯನ್ನು ಹಾಗೆ ಮಾರೋದ್ರ ಬದಲು ಒಂದು ಸಂಸ್ಕರಣೆ ಮಾಡಿ ನಂತರದ ಫಾರ್ಮ್ಗೆ ರೂಪಕ್ಕೆ ಅದನ್ನು ತಗೊಂಡು ಹೋಗಿ ಮಾರಾಟ ಮಾಡಿದ್ರೆ ಅದನ್ನೇ ಆಹಾರ ಸಂಸ್ಕರಣೆ ಅಂತ ಹೇಳ್ತೀವಿ. 16 ಯೋಜನೆಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಈಗಾಗಲೇ ಕನಿಷ್ಠ ಒಂದು 6,500 ಜನ ನಿಮ್ಮಂಥ ಒಬ್ಬ ಯುವಕರು ಈಗಾಗಲೇ ತಮ್ಮದೇ ಆದ ಒಂದು ಘಟಕಗಳನ್ನು ಸ್ಥಾಪಿಸಿ ಯಶಸ್ವಿಯನ್ನು ಕಂಡಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಅದನ್ನು ಅತಿ ಖುಷಿಯಿಂದ ಹೇಳ್ತಾ ಇದೆ. ಕೆಳಗಡೆ ನಮ್ಮ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಕೆಲವರಿಗೆ ಈ ಒಂದು ಸಂಪರ್ಕ ಸಂಖ್ಯೆ ಬೇಕಾಗಿದೆ, ಸಹಾಯವಾಣಿ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ. 0800 ಇದು ಎಸ್ ಟಿ ಡಿ ಕೋಡು,

ಬನ್ನಿರೇ ಸೋಭನ ಬನ್ನಿರೇ ಬನ್ನಿರೇ ಸೋಭನ ಅಚ್ಚಕ್ಕೆ ನೋಚಕ್ಕೆ ನಿಲ್ಲ ಬನಕ್ಕೆ ನಿಲ್ಲ ರಗಾದೆ ಬಯಲಕ್ಕೆ ರಗಾದೆ ಬಯಲಕ್ಕೆ ಸೋಬನ್ನಿರೇ ಸೋಭನ ಬಿಟ್ಟೋರಗಾದೆ ಬಯಲಾಗೆ ಬೆಳದಕ್ಕೆ ಕಂದಮಗೆಟ್ಟೋಗಿ ಕಿರಿ ಸಾಸ್ವೆ ಕಂದಮಗೆಟ್ಟೋಗಿ ಕಿರಿ ಸಾಸ್ವೆ ಸೋಬನ್ನಿರೇ ದೊದಕ್ಕೆ ಬಿದ್ದು ತೊಪಗಿರಿ ಮಲ್ಲೈನ ಶಿಖರಾವ ಗಿರಿ ಮಲ್ಲೈನ ಶಿಖರಾವ ಸೋಬನ್ನಿರೆ ಸೋಬನ ತೊಪಗಿರಿ ಮಲ್ಲೈನ ಶಿಖರದ ಬಾಗಿಲು ಮುಂದೆ ಪಕ್ಷಿ ಇಂಡಾಗಿ ಬದುಕುವ ಪಕ್ಷಿ ಇಂಡಾಗಿ ಬದುಕುವ ಸೋಬನ್ನಿರೆ ಸೋಬನ ಸೋಬನ್ನಿರೆ ಸೋಬನ ಬನ್ನಿರೆ ಬನ್ನಿರೆ ಸೋಬನ ಬನ್ನಿರೆ ಹಸೆಗೆ ಮಾರೆ ಕೊಸುಮಾನೆ ತ್ರೇ ಶಶಿದಾರೆ ನಾರಾಣಿಯೇ ಹಸೆಗೆ ಮಾರೆ ಕೊಸುಮಾನೆ ತ್ರೇ ಶಶಿದಾರೆ ನ ನೆತ್ತಿಯಲ್ಲಿ ಒಳೆಯೂತ ನೆತ್ತಿಯಲ್ಲಿ ಒಳೆಯೂತ ಅಸಗೆ ಬಾರೆ ಕುಸುಮನೇತ್ರೆ ಶಶಿಧರೆ ನಾರಾಣಿಯೇ ಸೊಂಟ